ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.45. ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಅವ ಬಾಟ್ಲಿಗೆ ಹಾಲು ಹಾಕೊಡು. ನೋಡ ಅಶಕ್ಕ, ಮಗು ಹಿಂಗ್ ರಚ್ಚಿ ಹಿಡಿತೈತೆ. ಯಾಕವ ಬಾಟ್ಲಿ ಹಾಲು? ಮಗಿಗೆ 6 ತಿಂಗಳು ತುಂಬೋ ಗಂಟ ನೀನೇ ಎದೆ ಹಾಲು ಕುಡ್ಸು, ಇಲ್ಲಾಂದ್ರೆ ಕೂಸಿನ ಆರೋಗ್ಯ ಹಾಳಾಯ್ತದ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತದೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬಂದದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ, ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಈಗ ಕೇಳಿ, ಆಡು ಕುರಿಗಳನ್ನು ಸಾಕುತ್ತಿರುವ ಸೋಮರಪೇಟೆ ತಾಲೂಕು ಮಾದಾಪುರ ಸಮೀಪದ ಬಿಳಿಗೆರೆಯ ಬಾಚಿನಾಡಂಡ ಸಿ ಪೊನ್ನಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳಿಗರೆ, ಇವತ್ತು ಸೋಮರಪೇಟೆ ತಾಲೂಕು ಬಿಳಿಗೆರೆ ಗ್ರಾಮದ ಬಾಚಿನಾಡಂಡ ಸಿ ಪೊನ್ನಪ್ಪ ಅವರ ಆಡು ಮತ್ತು ಕುರಿ ಸಾಕಾಣಿಕೆಯ ಅನುಭವಗಳನ್ನು ಪ್ರಸಾರ ಮಾಡ್ತಿದ್ವಿ. ಪೊನ್ನಪ್ಪನವರು ಕಾಫಿ ಬೆಳೆಗಾರರು. ಅದ್ಯಾಕೋ ಆಡು ಮತ್ತು ಕುರಿಗಳ ಸಾಕಾಣಿಕೆ ಅವ್ರಿಗೆ ಇಷ್ಟವಾಯಿತು. 16 ವರ್ಷಗಳಿಂದ ಇವುಗಳನ್ನು ಸಾಕೊಂತ ಬಂದಿದ್ದಾರೆ. ಕೊಡಗಿನಲ್ಲೂ ಆಡುಗಳನ್ನು ಕುರಿಗಳನ್ನು ಸಾಕೋರಿದ್ದಾರೆ. ಮನೆ ಬಳಕೆಗಲ್ದಲ್ಲೇ ಮಾರಾಟಕ್ಕೂ ಇವುಗಳನ್ನು ಪೋಷಣೆ ಮಾಡಿ ವರಮಾನವನ್ನು ಸಂಪಾದನೆ ಮಾಡ್ತಿದ್ದಾರೆ. ಇವತ್ತು ಪೊನ್ನಪ್ಪನವರು ಏನ್ ಹೇಳ್ತಾರೆ ಆಲಿಸ್ಕೊಳ್ಳಿ. ಪೊನ್ನಪ್ಪನವರೇ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ತಮ್ದು ವಯಸ್ಸು? ಸರ್, ನನಗೆ ಆಗಸ್ಟ್ 58 ತುಂಬುತ್ತದೆ. ಆಹಾ, ಏನು ಓದಿದಿರಿ? ಸರ್, ನಾನು 9th ಸ್ಟ್ಯಾಂಡರ್ಡ್ ಗಂಟೆ ಮಾತ್ರ ಓದಿದ್ದು. ಕೃಷಿಯಲ್ಲೇ ನಾನು ತೊಡ್ಕೊಂಡೆ. ಎಷ್ಟೆಕರೆ ತಮ್ದು ತೋಟ? ಸರ್, ನಮಗೆ ಒಂದು 8 ಎಕರೆ ಇದೆ ಅಷ್ಟೇ. ಆಹಾ, 8 ಎಕರೆ ತೋಟನ ಅಥವಾ ತೋಟ ಗದ್ದೆ ಸೇರಿ ಹೇಳ್ತಾರೆ? 6 ಎಕರೆ ಗದ್ದೆ, 2 ಎಕರೆ ಜಾಗ ಇತ್ತು. ಅದ್ರಲ್ಲಿ ಎಲ್ಲ ಫುಲ್ ತೋಟ ಮಾಡ್ಬಿಟ್ಟಿದ್ದೇನೆ. ಓಹೋ, 30 ವರ್ಷ ಕೃಷಿ ಮಾಡಿ ಭತ್ತ ಎಲ್ಲ ಬೆಳೆದೆ. ಮತ್ತೆ ಜನ ಸಿಕ್ಕೋದಿಲ್ಲ, ದನ ನೋಡಕ್ಕೆ ಜಾಗ ಇಲ್ಲ, ಒಳೆ ಮುಳುಗಡೆ ಆಯ್ತಿತ್ತು, ದನ ಮೇಸಕ್ ಆಯ್ತಿತ್ತಿಲ್ಲ ಅಂತೇಳಿ ಹಾಗೆ ಎಲ್ಲ ತೋಟ ಮಾಡ್ಬಿಟ್ಟೆ. ಮನೆಯಲ್ಲಿ ಯಾರ್ಯಾರಿದ್ದೀರಿ ತಾವು? ಸರ್, ನಾನು, ನನ್ನ ಮಿಸ್ಸಸ್, 3 ಗಂಡ್ಮಕ್ಳು, 1 ಹೆಣ್ಮಗು. ಅದ್ರಲ್ಲಿ 2 ಗಂಡ್ಮಕ್ಳು ಮದ್ವೆ ಆಗಿದ್ದಾರೆ. ಒಬ್ಬ ಮಗಳನ್ನ ಮುಕ್ಕೋಳ್ಳಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ತೋಟ ಎಲ್ಲ ಅವರಿಗೆ ಎಲ್ಲ ಪಾಲ್ ಕೊಟ್ಟಿದ್ದೇನೆ. ಹೌದ್ರಾ? ಅದೇ 8 ಎಕರೆ 3 ಜನಕ್ಕೆ ಪಾಲ್ ಕೊಟ್ಟಿದ್ದೀನಿ. ಓ, ಪಾಲ್ ಕೊಟ್ಟು ನಿಮಗೂ ಇಟ್ಕೊಂಡು ಒಟ್ಟಿಗೆ ಮಾಡ್ತಾ ಇದೀರಾ ಹೇಗೆ? ಇಲ್ಲ ಸರ್, ಎಲ್ಲ ಅವರವ್ರದ್ದು ಅವರವ್ರು ಮಾಡ್ತಾ ಇದ್ದಾರೆ. ನಮ್ಮ ಮನೇಲೇ ಇದಾರೆ. ಹಿರಿಯವನಿಗೆ ಮನೆ ಕಟ್ಟಿ ಕೊಟ್ಟಿದ್ದೀವಿ, ನಮ್ಮ ಮನೆ ಮೇಲೆ ಸೈಡ್ ಅಲ್ಲೇ ಪಕ್ಕದಲ್ಲಿ. ಮತ್ತೆ ಇಬ್ರು ನಮ್ ಜೊತೆನೆ ಇದಾರೆ. ಏನೇನು ಓದಿದ್ರು ಮಕ್ಕಳು? ಸರ್ ಎಲ್ಲ ಎಸ್ಎಲ್ಸಿ ಗಂಟ ಮಾಡಿದ್ದಾರೆ, ಮತ್ತೆ ಎಲ್ಲ ಹೋಗಿ ಒಬ್ಬ ಬೆಂಗಳೂರಲ್ಲಿ ಫೈನಾನ್ಸ್ ಮಾಡ್ತಿದ್ದೆ, ಮತ್ತೆ ಬಂದು ಮದುವೆ ಆಗಿ ಇಲ್ಲಿ ಮನೆಯಲ್ಲೇ ಸೆಟ್ಲ್ ಆದ. ಇನ್ನೊಬ್ಬ ಬೆಂಗಳೂರಲ್ಲಿ ಒಂದ್ 8 ವರ್ಷ ಡ್ರೈವಿಂಗ್ ಮಾಡ್ಕೊಂಡಿದ್ದ, ಅಲ್ಲಿ ಈಗ ಕಳೆದ ವರ್ಷ ಬಂದು ಮನೆ ಸೆಟ್ಲ್ ಆಗಿದ್ದಾನೆ. ಕೋವಿಡ್ ಅದಿದೆ ಅಂತ ಹೇಳ್ಕೊಂಡು ಅಲ್ಲಿ ಬೇಡ ಅಂತೇಳಿ ಅಲ್ಲೇ ಈ ಕಡೆ ಬಂದಿದ್ದಾರೆ. ಮೂವರು ಗಂಡು ಮಕ್ಕಳು, ನೀವು ಎಲ್ಲ ಸೇರ್ಕೊಂಡು ಕೆಲಸ ಮಾಡಿದ್ರೆ ಏನು ಆಳು ಕಾಳುಗಳು ಎಷ್ಟೋ ಸರಿ ಬೇಕಾಗಿಲ್ಲ ಅಲ್ವಾ? ಹೌದು ಸರ್, ಸುಮಾರು ಮುಕ್ಕಾಲು ಕೆಲಸ ಮಾಡ್ತೀವಿ. ಮತ್ತೆ ಆಡು ಅಷ್ಟೇ ನಾನೇ ನೋಡ್ಕೊಳ್ತೀನಿ, ನಾನೇ ಅದ್ರ ಕೊಟ್ಟಿಗೆ ಎಲ್ಲ ಬಚ್ತೀನಿ, ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಓಕೆ, ಈಗ ತೋಟ ಅರಬಿಕಾ ರೋಬಸ್ಟ ಎರಡು ಇದೆಯಾ ಅಥವಾ ಹೇಗೆ? ಸರ್ ಅರಬಿಕಾ ಇಲ್ಲ, ರೋಬಸ್ಟ್ ಇದೆ. ರೋಬಸ್ಟ್ ಮಧ್ಯೆ ಒಂದೊಂದು ಸ್ವಲ್ಪ ಗಿಡಗಳು ಇದ್ದಾವೆ, ಅದು ದೊಡ್ಡ ಇದೇನಿಲ್ಲ, ನಮಗೆ ರೋಬಸ್ಟ್ ಫಸಲು ಬರೋದು. ಕಾಳುಮೆಣಸು ಇದೆಯಾ? ಕಾಳುಮೆಣಸು ಇತ್ತು, ಎಲ್ಲ ಒಳೆ ಬಂದು 2 ವರ್ಷ ಫುಲ್ ತಿಂಗಳು ತಿಂಗಳ ಗಂಟ ನೀರು ನಿಂತು ಬಳ್ಳಿ ಎಲ್ಲ ಸತ್ತು ಹೋಗಿದ್ದಾವೆ. ಅದರಲ್ಲಿ ನಮಗೆ 15 ಕ್ವಿಂಟಲ್ ಮೆಣಸಾಯ್ತಿತ್ತು, ಅದು ಈ ನೀರ್ ನಿಂತ ಮೇಲೆ ಈಗ 40 ಕೆಜಿ 30 ಕೆಜಿ ಈಗ ಫುಲ್ ಡೌನ್ ಆಗ್ಬಿಟ್ಟಿದೆ. ಎಲ್ಲ ಸತ್ತು ಹೋಗ್ಬಿಡ್ತೀವಿ. ಎಲ್ಲ ಮತ್ತೆ ಪ್ರಯತ್ನ ಮಾಡ್ತೀರಿ ಸರ್? ಹಾಕಿದೀವಿ, ಅದು ಇಲ್ಲಿ ಒಂದು ಸೇತುವೆ ಕಟ್ಟಿದ್ದಾರೆ ಈಗಾಗಿ ಒಂದ್ 2-3 ವರ್ಷ ಹಿಂದೆ, ಅದರಿಂದ ಪ್ರಾಬ್ಲಮ್ ನೀರು ಬಂದು ಅದರಲ್ಲಿ ಅಣೆಕಟ್ಟು ಕಟ್ಟಿದಂಗೆ ಕಟ್ಬಿಟ್ಟಿದ್ದಾರೆ, ಅದು ಈಗ ಫುಲ್ ನಮ್ಮ ತೋಟಕ್ಕೆ ಹತ್ತದೆ ನೀರು ಹಿಂದಕ್ಕೆ ಬಂದು. ಮೊದಲು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ ಸೇತುವೆ ತುಂಬಿ ಅದ್ರ ಮೇಲೆ ಹೋಗೋದು ಏನ್ ಪ್ರಾಬ್ಲಮ್ ಇತ್ತಿಲ್ಲ. ಎಷ್ಟು ಕಾಫಿ ಬರ್ತಾ ಇದೆ ಸರ್? ನಮಗೆ ಎವರೇಜ್ 180 ರಿಂದ 200-230 ತನಕ ಬರುತ್ತೆ. 1 ವರ್ಷ ಕಪಾತು ಚೆನ್ನಾಗಿ ಮಾಡಿ 2ನೇ ವರ್ಷ ಬೆಕ್ಕೆ ಚೆನ್ನಾಗಿ ಬಂದಾಗ ಫಸಲು ಜಾಸ್ತಿ ಸಿಗುತ್ತೆ. ಹೌದು, ಒಂದ್ 2 ವರ್ಷ ಫಸಲು ಜಾಸ್ತಿ ಸಿಗುತ್ತೆ, 1 ವರ್ಷ ದೊಡ್ಡ ಕಪಾತು ಮಾಡಿದಾಗ ಕಡಿಮೆ ಆಗುತ್ತೆ. ಏನಾದ್ರೂ ಹಾಕೊಂಡಿದ್ರ ತೋಟದಲ್ಲಿ? ಅಡಿಕೆ ಒಂದು 2 ಎಕರೆಲ್ಲ ಒಂದು 1 ಲಕ್ಷದಷ್ಟು ಅಡಿಕೆ ಬರ್ತಾ ಇದೆ. ಒಬ್ಬೊಬ್ರು ಪಾಲಿಗೆ ಒಂದ್ 45,000 ರೂಪಾಯಿ ಅಡಿಕೆ ಎಲ್ಲ ಬರ್ತಾ ಇದೆ. ಮತ್ತೆ ಹೊಸ ಗಿಡನ ಪುನಃ ನಾಟಿ ಮಾಡಿದ್ವಿ. ಕಿತ್ತಳೆಯನ್ನು ಹಾಕೊಂಡಿದ್ರ ಸರ್? ಕಿತ್ತಲೆ ಇತ್ತು, ಅದು ಸರ್ ನೀರ್ನಿತ್ತು, ಗಿಡ ಎಲ್ಲ ಸತ್ತೋಗಿ ನಮಗೆ ಒಂದು 2 ಪಿಕಪ್ 3 ಪಿಕಪ್ ಅಷ್ಟೆಲ್ಲ ಉಳಿ ಬರ್ತಿತ್ತು, ಅದು ಒಳ ನೀರು ಬಂದ ನಿಂತು ಗಿಡ ಎಲ್ಲ ಸತ್ತೋಗ್ಬಿಟ್ಟಿದೆ. ಓಹೋ, ಆ ಸೇತುವೆ ಕಟ್ಟಿದ್ರಿಂದ ಎಷ್ಟು ತೋಟಗಳಿಗೆ ಈ ತರ ಅನಾನುಕೂಲ ಆಗ್ತಾ ಇದೆ? ಈ ಒಳಕರಲ್ಲಿ ಇರೋರ್ದು ಮನೆ ಎಲ್ಲ ಡ್ಯಾಮೇಜ್ ಆಗಿದೆ, ಒಳಕರಲ್ಲಿ ಇರೋರ್ದು ಎಲ್ಲ ತೋಟ ಎಲ್ಲ ಗದ್ದೆ ಎಲ್ಲ ಮುಳುಗ್ತಾ ಇದೆ, ಎಲ್ಲರಿಗೂ ತೊಂದರೆ ಆಯ್ತದೆ. ಓಹೋ, ಈ ಒಳ ನೀರು ವಾಪಸ್ ಬರುತ್ತೆ ಎಲ್ಲ. ಅದೇ ಈ ಮೇಕೆ ಮತ್ತು ಕುರಿಗಳನ್ನ ಸಾಕ್ತಾ ಇದ್ರಲ್ಲ, ಎಷ್ಟು ವರ್ಷಗಳಿಂದ ಇವುಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ? ನಾನು ಮೊದಲಿಂದಲೂ ಸಾಕ್ತಾ ಇದ್ದೇನೆ, ನಾನು ಹೈಸ್ಕೂಲ್ ಹೋಗತ್ತಿಗೆ ಒಂದು 2 ಸಾಕ್ತಾ ಬರ್ತಿದ್ದೆ, ಆದ್ರೆ ಫುಲ್ ಕಂಟಿನ್ಯೂ ಆಗಿ ಸಾಕ್ಲಿಲ್ಲ, ಸ್ವಲ್ಪ ಸಾಕೋದು ಮಾರೋದು ತಗೊಳ್ಳೋದು ಮಾರೋದು ಹಾಗೇನೆ ಮಾಡ್ತಿದ್ದೆ. 11 ವರ್ಷ ಹಿಂದೆ ಒಂದು 48 ಕುರಿ ಸಾಕಿದ್ದೆ, ಅದನ್ನ ಲಾಸ್ಟ್ ಈ ನೀರದ ಪ್ರಾಬ್ಲಮ್ ಆಗಿ ಮಾರ್ಬಿಟ್ಟಿದ್ದೆ. ಅಲ್ಲ, ಮಾರಿ ಸ್ವಲ್ಪ ಟೈಮ್ ಬೆಂಗಳೂರು ಸಿಐಟಿ ಕಾಲೇಜಲ್ಲಿ ಗವರ್ನಮೆಂಟ್ ಕೆಲಸ ಮಾಡಿದ್ದೆ, ಪುನಃ ಮನೆ ಬಂದು ಪುನಃ ಮನೆಯಲ್ಲೇ ಸ್ವಲ್ಪ ಟೈಮ್ ತೋರಲ್ಲೇ ಕೆಲಸ ಮಾಡ್ಕೊಂಡಿದ್ದು, ಹಾಗೇನೆ ಪುನಃ ಈಗ ಒಂದು 5-6 ವರ್ಷ ಹಿಂದೆ ಮೇಲೆ ಒಂದು 65,000 ರೂಪಾಯಿ ಆಡ್ ತಗೊಂಡೆ, 10 ಆಡ್ ತಗೊಂಡಿರ್ಲಿ, 2 ವರ್ಷದಂತ ನನಗೆ ಒಂದು 40 ಆಡ್ ಮಾರ್ಲಿಕ್ಕಿತ್ತು, ಈ ವರ್ಷ 5 ಮಾರಿದ್ದೀನಿ ಈಗ. ಹೇಳಿ, ಈಗ ನಿಮ್ಮ ಪ್ರದೇಶಕ್ಕೆ ಆಡುಗಳು ಸೂಕ್ತನ ಕುರಿಗಳು ಸೂಕ್ತನ ಸರ್? ಇಲ್ಲಿ ನಮಗೆ ಒಗ್ಗು ಬಿಟ್ರೆ ಆಡು ಒಳ್ಳೇದು, ಯಾಕಂತೇಳಿದ್ರೆ ಕುರಿಗಳು ಸ್ವಲ್ಪ ಇಬ್ಬಣಿ ಟೈಮಲ್ಲಿ ಅವು ಶೀತ ತಡ್ಕೊಳ್ಳೋದಿಲ್ಲ, ಮಳೆಗಾಲದಲ್ಲಿ ತಡ್ಕೊಳ್ತದೆ, ಇಬ್ಬಣಿ ಟೈಮಲ್ಲಿ ಇಬ್ಬಣಿ ಮೇದ್ಬಿಟ್ರೆ ಕಾಯಿಲೆ ಬರ್ತದೆ, ಅದಕ್ಕೆ ಹುಷಾರಿಲ್ದ ಆಗುತ್ತೆ. ಆಡುಗಳಿಗೆ ಏನ್ ಪ್ರಾಬ್ಲಮ್ ಆಗಲ್ಲ, ಮಳೆಯಲ್ಲಿ ಚಂಡಿ ಆದ್ರೂ ತೊಂದರೆ, ಚಂಡಿ ಆದ್ರೆ ಅವಕ್ಕೆ ಆಗಲ್ಲ ಅಂತ ಹೇಳಿದಾಗ ಅವೇ ಓಡಿ ಬಂದು ಬಿಡ್ತದೆ ಕೊಟ್ಟಿಗೆಗೆ. ಇದು ಕುರಿಗಳಾಗಲ್ಲ, ಎಮ್ಮೆ ತರ ಬಿದ್ದೋಗ ಅಂತ ಬೈತಾ ಇರ್ತವೆ, ನಾವೇ ಹೊಡ್ಕೋ ಬರ್ಬೇಕು ನೋಡ್ಕೊಂಡು. ಸರಿನೇ, ಕುರಿ ಸ್ವಲ್ಪ ಕಷ್ಟ ಸರ್. ನಾವು ಅನುಭವದಲ್ಲಿ ಅದನ್ನ ಮೇಸ್ಕೊಂಡು ಅದನ್ನ ಸರಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ, ಇಲ್ಲದಿದ್ರೆ ಅವು ಬೇಗ ಸತ್ತೋಗುತ್ತೆ. ಆಡುಗಳು ಹೇಳ್ತಾರೆ 2 ವರ್ಷದಲ್ಲಿ 3 ಸಾರಿ ಮರಿ ಹಾಕ್ತವೆ ಅಂತ ಅನ್ಕೊಂಡು, ನಿಮ್ಮಲ್ಲಿ ಹೇಗೆ? ಸರ್ ನಮ್ಮಲ್ಲಿ ವರ್ಷಕ್ಕೆ 2 ಸಾರಿ ಮರಿ ಆಗ್ತವೆ, 3-4 ಮರಿ ಆಗ್ತವೆ. ನಾವು ಚೆನ್ನಾಗಿ ಸಾಕೊಂಡಿದೀವಿ ಅವನ್ನ, ಸ್ವಲ್ಪ ಮರಿ ಹಾಕಿರೋದಕ್ಕೆ ತೆಂಗಿನ ಕಾಯಿ ಕೊಡೋದು, ಮತ್ತೆ ಟೈಮಿಗೆ ಸ್ವಲ್ಪ ಸ್ವಲ್ಪ ಅನ್ನ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಅದಕ್ಕೆ ಹಾಲಾಗ್ಲಿ ಅಂತ, ಹಂಗೆ ಅದು 3-4 ಮರಿ ಆಗ್ತದೆ. ಅಂದ್ರೆ ಈಗ ಎಷ್ಟು ವಯಸ್ಸಿನ ಮರಿಯನ್ನ ನೀವು ತಗೊಂಡ್ಬರ್ತೀರಿ? ಸರ್ ನಾನು ಸಾಕ್ಲಿಕ್ಕೆ ಎಲ್ಲ ಗಬ್ಬಕ್ಕೆ ಬರುವಂತದನ್ನೇ ತಗೊಂಡ್ಬಂದಿದ್ದು, ಮತ್ತೆ ನಾನು 1 ವರ್ಷ 2 ವರ್ಷ ಗಂಟ ಸಾಕಿದ್ದೇನೆ, 18,000 ರೂಪಾಯಿ ಗಂಟ ಮಾರಿದ್ದೀನಿ ಸರ್. ಒಂದೊಂದನ್ನ? ಒಂದೊಂದನ್ನ ತೂಕ ಲೆಕ್ಕದಲ್ಲಿ 450 ರೂಪಾಯಿ ಆಗಿ 18,000 ರೂಪಾಯಿ ಗಂಟ ಮಾರಿದ್ದೀನಿ. ಈ ವರ್ಷ ಅಷ್ಟ ಆಗ್ಲಿಲ್ಲ, ಎಲ್ಲ 12,000, 12,600 ಅಷ್ಟೇ, ಅದು ಎಲ್ಲ ವಾಂತಗಳು ವರ್ಷ ಆಗ್ಲಿಲ್ಲ, ವರ್ಷಕ್ಕಿಂತ ಕಡಿಮೆ ಇರೋ ವಯಸ್ಸದು, ಅದು ತೂಕ ಅಷ್ಟು ಬರ್ತಾ ಇಲ್ಲ, 1.5 ವರ್ಷ ಸಾಕ್ಬೇಕು ಆಗ ತೂಕ ಬರ್ತದೆ, ನಮಗೆ ಒಳ್ಳೆ ಇನ್ಕಮ್. ನೀವು ಮೇಕೆಗಳನ್ನ ಸಾಕ್ತೀರಾ ಅಥವಾ ಹೋತಗಳನ್ನ ಸಾಕ್ತೀರಾ? ಸರ್ ನಾನು ಬಿಸ್ನೆಸ್ ಆಗ್ತೀನಿ, ಅದ್ರಲ್ಲಿ ಮರಿ ಬರ್ತದಲ್ಲ ಅದನ್ನ ವಾಂತಗಳನ್ನ ಸ್ವಲ್ಪ ದೊಡ್ಡದ ಮಾಡಿ ಮಾರೋದು. ಈಗ ಇಲ್ಲಿ ಇರೋದೆಲ್ಲ ನಮ್ಮ ಮನೇಲಿ ಹುಟ್ಟಿದಾಗ ಇರೋದು, ವಾಂತಗಳು ಒಂದು ಏಳೆಂಟಿದ್ದಾವೆ. ನೆಕ್ಸ್ಟ್ ಈಗ ಐದು ವಾಂತ ಮರಿಗಳಿದ್ದಾವೆ, ಅವು ಬೆಳಿಬೇಕು ಇನ್ನು. ಬಾಕಿ ಮರಿ ಹಾಕಂತವು ಇದಾವೆ, ಮತ್ತೆ ಮರಿಗಳಿದ್ದಾವೆ. ಬೆಳೆದ್ಮೇಲೆ ನಮಗೆ ಅದು ಮಾರ್ಲಿಕ್ಕೆ ಆಗೋದು, ಎಳೆದಾದ್ರೆ ತೂಕ ಸಿಗಲ್ಲ. ಹೌದು, ಅಂದ್ರೆ ಒಂದೂವರೆ ವರ್ಷ ಆದ್ಮೇಲೆ ನೀವು ಮಾರಾಟ ಮಾಡ್ತೀರಾ? ಅದು ಒಂದ್ ಮಾರ್ಚ್ ಟೈಮ್ ಅಲ್ಲಿ ಈ ಕಟ್ಟಡಲ್ಲೆಲ್ಲ ಪೂಜೆ ಇರೋದಲ್ಲ, ಆಗ ಬಂದು ಕೇಳಿದಾಗ ಕೊಡ್ತೀವಿ. ಯಾಕಂತೇಳಿದ್ರೆ ಅದೇ ನಮಗೆ ಒಂದ್ ಸೀಸನ್ ಟೈಮ್, ಅದು ಕಳೆದ್ರೆ ಮತ್ತೆ ಜನ ಸ್ವಲ್ಪ ಕಡಿಮೆ ಬರೋದು ಇಲ್ಲಿ ಅಲ್ಲಿ ಅಲ್ವಾ. ನಮಗೆ ಮಾರಾಟ ಮಾಡ್ಲಿಕ್ಕೆ ಟೌನ್ ಗೆ ತಗೊಂಡ್ ಹೋಗ್ಲಿಕ್ಕೆ ಭಾರಿ ಕಷ್ಟ. ಅದು ತುಂಬಾ ಇಲ್ಲಿ ಹತ್ತಿರದಲ್ಲಿ ಯಾವ ಟೌನ್ ಅಲ್ಲಿ ಈ ಕುರಿ ವ್ಯಾಪಾರ ಇಲ್ಲ ಅಲ್ಲ. ನಿಮ್ಮಲ್ಲಿಗೆ ಬಂದು ತೆಗೆದುಕೊಂಡು ಹೋಗ್ತಾರಲ್ವಾ? ಇಲ್ಲಿ ಬಂದು ತಗೊಂಡ್ ಹೋಗ್ತಾರ. ಸರಿನೇ ಸರಿನೇ. ಬೆಳಿಗ್ಗೆಯಿಂದ ಸಂಜೆ ತನಕ ಹೇಗೆ ಈಗ ಅವುಗಳಿಗೆ ಮೇವು ಕೊಡ್ತೀರಿ? ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬಿಡ್ತೀವಿ ಹೊಳೆ ಬದಿಲಿ. ಹೊಳೆ ಬದಿಲಿ ಮೇಸ್ತಿ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಕೂಡಿಸ್ತೀವಿ. ಯಾಕಂದ್ರೆ ಬಿಸಿಲು ತಡೀಲಿಕ್ಕೆ ಆಗಲ್ಲ, ಅಲ್ಲಿ ಮರ ಗಿಡ ಇಲ್ಲ, ಇಲ್ಲಿ ಕಡೆ ತೋಟಕ್ಕೆ ನುಗ್ಗಿದ್ರೆ ಕಷ್ಟ. ಅದಕ್ಕಾಗಿ ಮಧ್ಯಾಹ್ನ ಕೂಡಿಸ್ತೀವಿ, ಮತ್ತೆ ಒಂದ್ ನಾಲ್ಕು ಗಂಟೆಯಿಂದ ಪುನಃ ಹೊಳೆ ಸಲ್ಲಿ ಬಿಡ್ತೀನಿ. ಅಲ್ಲೇ ಇರ್ತೀನಿ, ನಾನ್ ಜೊತೆಲೇ ಇರ್ಬೇಕು. ಅದು ಬಿಟ್ಟು ಆಚೆ ಹೋಗಕ್ಕಾಗಲ್ಲ, ಅದ್ರ ಜೊತೆಲೇ ಇದ್ದು ಅದನ್ನ ಮೇಸಿ ಪುನಃ ನಾನೊಂದು ಐದೂವರೆ ಆರು ಗಂಟೆ ಆಗೋತಿ ಕೂಡಿಸ್ಬಿಡ್ತೀನಿ. ಪುಟ್ಟಿಗೆಲ್ ತಗೊಂಡೋಗಿ ಅದು ಹೊರಗಡೆ ಬಿಟ್ಟು ಆಚೆ ಓಡಾಡ್ಲಿಕ್ಕಾಗಲ್ಲ. ಬಿಟ್ರೆ ಏನಾಗ್ತದೆ? ಬಿಟ್ರೆ ಸಿಕ್ಕಿದವ್ರು ತೋಟಕ್ಕೆಲ್ಲ ಹೋಗಿ ಎಲ್ಲ ನಷ್ಟ ಮಾಡ್ತಾರೆ. ಜೊತೆಲೆ ಇದ್ಬಿಟ್ಟು ಜೊತೆಲೆ ಜೊತೆಲೆ ತಗೊಂಡೋಗಿ ಕೊಟ್ಟಿಗೆಲ್ಲ ಕಟ್ಟಾಕಿ ವಾಂತಗಳನ್ನೆಲ್ಲ ಬೇರೆ ಕಟ್ಟಾಕ್ಬೇಕು, ಇಲ್ಲಾದ್ರೆ ಕುಸ್ತಿ ಮಾಡ್ತದೆ ಸಾಯಂಕಾಲ. ಮತ್ತೆ ಮರಿ ಹಾಕಿದನ್ನ ಬೇರೆ ಒಂದ್ ಗೋಡಿಗೆ ಹಾಕ್ತೀನಿ, ಮತ್ತೆ ಬಾಕಿ ಎಲ್ಲ ಒಟ್ಟಿಗೆ ಬಿಡ್ತೀನಿ. ಸರಿನೇ. ಅಲ್ಲಿ ನಿಮಗೆ ಮೇಯ್ಸಲಿಕ್ಕೆ ಗಿಡ ಮರಗಳು ಅಥವಾ ಬೇರೆ ಬೇರೆ ಆಹಾರದ ಮೂಲ ಇದೆಯಲ್ವಾ? ಸರ್, ನಮ್ ತೋಟದಲ್ಲಿ ಹಲಸಿ ಮರ, ಹತ್ತಿ ಮರ, ಅದರಿಂದ ಕೊಂಬೆ ಕಡ್ಕೊಳ್ತೀವಿ. ಮತ್ತೆ ಈ ರೋಡ್ ಸೈಡ್ ಹೊಳೆ ಸೈಡ್ ಎಲ್ಲ ಮೇಯಿಸ್ತೀವಿ. ಅದೇ ಹೊಳೆ ಸೈಡ್ ಅಲ್ಲಿ ಈ ಗಾಂಧಿ ಗುಲಾಬಿ ಮತ್ತೆ ಹುಲ್ಲು ಶುಂಠಿ ಹುಲ್ಲು ಎಲ್ಲ ಹುಟ್ಟಿರ್ತದೆ ಸರ್, ಅದೆಲ್ಲ ಮೇಯ್ತದೆ. ಅದು ಈ ನಾಚಿಗೆ ಮುಳ್ಳದ್ದು ಇದೆಲ್ಲ ಮೇಯ್ತದೆ. ಮತ್ತೆ ಪಾನಾಳ ಸೊಪ್ಪು ತೋಟದಲ್ಲಿ ಇರೋದನ್ನ ಕಡ್ಕೊಂಡ್ ಹಾಕ್ತೀವಿ. ಮತ್ತೆ ಹತ್ತಿ ಸೊಪ್ಪು, ಹಲಸಿ ಮರ ಸೊಪ್ಪು ಸ್ವಲ್ಪ ಕಡ್ಕೊಂಡ್ ಹಾಕ್ತೀವಿ. ನಾವು ವರ್ಷವಿಡೀ ಆಹಾರಕ್ಕೇನು ಮೇವಿಗೇನು ಸಮಸ್ಯೆ ಇಲ್ಲ ಅಲ್ವಾ? ಅದು ಮೇವಿಗೆ ಏನ್ ತೊಂದರೆ ಇಲ್ಲ, ಅದೇ ಇದು ಒಳಲ್ಲಿ ನೀರು ಬಂದ್ರೆ ಸ್ವಲ್ಪ ತೊಂದರೆ, ಬಿಡ್ಲಿಕ್ಕೆ ಹೊರಗಡೆ ದಾಟ್ಲಿಕ್ಕೆ ಆಗಲ್ಲ, ಅಲ್ಲಿ ಎರಡ್ ಸೈಡ್ ಬ್ಲಾಕ್ ಆಗ್ಬಿಡ್ತದೆ, ನಮ್ಮ ಮನೆಯಿಂದ ಕೊಟ್ಟಿಗೆಯಿಂದ ಆಚೆ ಈಚೆ ಹೋಗಕ್ಕಾಗಲ್ಲ. ಓಹೋ, ಆಗ ಸೊಪ್ಪು ತಂದೇ ಹಾಕ್ಬೇಕು. ಹೌದು, ಹೊಳೆ ಇದ್ರು ಈಜಾಡ್ಕೊಂಡು ಹೋಗ್ಬಿಡ್ತಾವಲ್ಲ? ಇಲ್ಲ ಸರ್, ಈಚೆ ಹೊಡೆಯಲ್ಲ, ಅದ ಕಲ್ಕಾಗಿರ್ತೇವೆ. ಉದ್ದು ಹೊಳೆ, ದೊಡ್ಡ ಹೊಳೆ ಇದು, ನಮಗೆ ಸಹ ದಾಟ್ಲಿಕ್ಕೆ ಆಗಲ್ಲ. ಓ, ಸರಿನೇ ಸರಿನೇ. ನಮ್ದು ಎದೆ ಮತದಿಂದ ಜಾಸ್ತಿ ಬಂದಿರ್ತದೆ, ರೋಡ್ ಅಲ್ಲೇ ಜಾಸ್ತಿ ಬಂದಿರ್ತದೆ. ಹೊಳೆ ಬಿಟ್ಟು ಮೇಲೆ ರೋಡ್ ತೋಟ ಒಳಗಡೆನೆ ಒಂದ್ ಆಳ ಹತ್ರನೇ ಇರ್ತದೆ ನೀರು. ನನಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಸಾಯಂಕಾಲ ಬಂದ್ಮೇಲೆ ಏನ್ ಕೊಡ್ತೀರಿ? ಬೆಳಗ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಏನ್ ಕೊಡ್ತೀರಿ? ಇಲ್ಲ ಸರ್, ನಾವು ಕೊಟ್ಟಿಗೆಲ್ಲ ಏನು ಕೊಡಲ್ಲ, ಎಲ್ಲಾದ್ರೆ ಈ ಅನ್ನ ಎಲ್ಲ ಜಾಸ್ತಿ ಆದ್ರೆ ಮಾತ್ರ ಕೊಡ್ತೀವಿ, ಇಲ್ಲಾದ್ರೆ ಮರಿ ಹಾಕಿದಾಗ ತೆಂಗಿನಕಾಯಿ ತುರಿದು ಅದಕ್ಕೆ ಸ್ವಲ್ಪ ಅನ್ನ ಹಾಕಿ ಅದನ್ನ ತಿನ್ನಿಸ್ತೀವಿ ಹಾಲಾಗ್ಲಿಕ್ಕೆ, ಅದು ಬಿಟ್ರೆ ಬೇರೆ ಏನ್ ಕೊಡಲ್ಲ. ಎಷ್ಟು ಕೊಡ್ತೀರಿ ತೆಂಗಿನಕಾಯಿಗೆ ಅನ್ನ ಸೇರಿ? ಸರ್, ಒಂದ್ ಆಡೆಗೆ ಒಂದ್ ಅರ್ಧ ವಡೆ ತೆಂಗಿನಕಾಯಿ ತುರಿದಾಕ್ತೀವಿ, ಅದು ಜಾಸ್ತಿ ಇಲ್ಲ, ಒಂದು ವಾರ ಅಷ್ಟೇ ಕೊಡೋದು ನಾವು. ಹಾಗೆ ಅದೇ ನಮ್ಮಲ್ಲೇ ತೆಂಗಿನ ಮರ ಇದ್ದಾವೆ, ಒಂದ್ ಏಳೆಂಟು ಹತ್ತು ಮರ ಇದ್ದಾವೆ, ಅದ್ರಲ್ಲಿ ತೆಂಗಿನಕಾಯಿ ಸಿಗುತ್ತೆ. ಅದರಿಂದ ಅದನ್ನ ತುರಿದು ಕೊಡ್ತೀವಿ ಹಾಲಾಗ್ಲಿ. ಹಾಲು ಚೆನ್ನಾಗಿ ಮರಿಗಳು ಪುಷ್ಟಿಯಾಗಿ ಬರ್ತದೆ, ಹಾಲು ಜಾಸ್ತಿ ಇರ್ತಲ್ಲ. ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಕೊಡ್ತೀರಾ ಹೇಗೆ? ಹತ್ತು ದಿನಕ್ಕೆ ಎರಡು ಸಾರಿ ಕೊಡ್ತೀರಾ? ಸರ್, ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಎರಡ್ ಸಲ ಕೊಡ್ತೀವಿ. ಒಂದ್ ವಾರ ಅಷ್ಟೇ? ಒಂದ್ ವಾರ ಕೊಡ್ತೀವಿ. ಮತ್ತೆ ಸೊಪ್ಪು ಹುಲ್ಲೆಲ್ಲ ಮೇಯ್ಕೊಳ್ತದಲ್ಲ ಸರ್? ಸರಿನೇ. ಮಳೆ ಜಾಸ್ತಿ ಆದ್ರೆ ಸೊಪ್ಪು ಕಡ್ದು ಹಾಕ್ತಿವಿ ಕೊಟ್ಟಿಗೆಯಲ್ಲಿ. ಮೇವಿಗೆ ಅಂತ ವಿಪರೀತ ಖರ್ಚುಗಳಿಲ್ಲ ದನಕನಗಳಿಗೆ ಕೊಟ್ಟಂಗೆ? ಈ ಕೋಳಿ ದನದಷ್ಟು ಖರ್ಚಿಲ್ಲ, ಆದ್ರೆ ಒಪ್ಪ ಮಾತ್ರ ಅದ್ರ ಜೊತೆಲೇ ಇರ್ಬೇಕು. ಆದ್ರೂ ಎದ್ದುಬಿಟ್ಟು ಒಂದ್ ಎರಡ್ ಸಲ ಅವರ ಕೊಟ್ಟಿಗೆಯಲ್ಲಿ ನೋಡ್ಬೇಕು ನಾವು, ಇಲ್ಲಾದ್ರೆ ಹಗ್ಗ ಸಿಕ್ಕಾಕೊಂಡಿರ್ತದೆ, ಇಲ್ಲಾದ್ರೆ ಮರಿಗಳು ಅಗ್ನಿಯಲ್ಲಿ ಕಾಲ್ ಸಿಕ್ಕಾಕೊಳ್ಬಿಡ್ತದೆ, ಅದು ನಾವು ಫಸ್ಟ್ ನೋಡ್ಕೊಳ್ಬೇಕು. ಮಾಮೂಲಿ ನಾವು ಆಡುಗಳನ್ನ ಮೇಯಿಸ್ತೀವಲ್ಲ ಸರ್, ಈಗ ನಾವು ಕಾಣಲಿಲ್ಲ, ಸ್ವಲ್ಪ ದೂರದಲ್ಲಿ ಇದ್ರೆ ಸ್ವಲ್ಪ ದೂರ ಹೋಗಿ ವಾಪಸ್ ರಿಟರ್ನ್ ಹುಡ್ಕೊಂಡ್ ಬರ್ತವೆ. ಸರಿನೇ. ಆದ್ರೆ ತಲೆ ತಗ್ಗಿಸಿ ತಿನ್ಲಿಕ್ಕೆ ಶುರು ಮಾಡಿದ್ವು ಅಂದ್ರೆ ಕುರಿಗಳು ಹೋಗ್ತಾ ಇರೋದೆ ಅಲ್ವಾ? ಹೌದೌದು ಸರ್, ಅವಕ್ಕೆ ಎಮ್ಮೆ ದನ ಇರ್ತದಲ್ಲ, ಹಾಗೆ ದನಗಳಾದ್ರೆ ವಾಪಸ್ ಬರ್ತಾವಲ್ಲ, ಹಾಗೆ ಆಡುಗಳು ವಾಪಸ್ ಬರುತ್ತವೆ. ಹೌದು. ಕುರಿಗಳನ್ನು ಸಾಕೊಂಡಿದ್ದೀರಿ, ಈಗಲೂ ಕುರಿಗಳು ಇದಾವ ನಿಮ್ಮಲ್ಲಿ? ಇದ್ದಾವೆ ಸರ್, ಎರಡು ಹೆಣ್ಣು ಕುರಿ, ಒಂದು ಗಂಡು ಕುರಿ ಬೀಜದ್ದು, ಎರಡು ಇದೆ ಮರಿ ಮಾಡ್ಲಿಕ್ಕೆ, ಅದು ಇವಾಗಾಗಿ ನಾಲ್ಕು ತಿಂಗಳಾಯ್ತು ತಂದು. ಸರಿನೇ. ಕುರಿಗಳು ವರ್ಷಕ್ಕೊಂದ್ಸಾರಿ ಮರಿ ಹಾಕ್ತಾವ ಹೇಗೆ ನಿಮ್ಮಲ್ಲಿ? ಸರ್, ನಮ್ಮಲ್ಲಿ ಮೊದಲಿದ್ದಾಗ ವರ್ಷಕ್ಕೆ ಒಂದ್ಸರ್ತಿನೇ ಆಗ್ತಿತ್ತು, ಈಗ ತಂದಿರೋ ಕುರಿ ಎರಡ್ ಸಲ ಆಗ್ತದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಅದು ಇನ್ನು ಮರಿ ಹಾಕಿದ್ಮೇಲೆ ಗೊತ್ತಾಗ ಸರ್. ಸಾಮಾನ್ಯವಾಗಿ ಕುರಿಗಳು ಒಂದೊಂದೇ ಮರಿ ಹಾಕದಲ್ವಾ? ಕೆಲವು ಎರಡೆರಡು ಆಗ್ತಾವಂತೆ. ಅದು ಒಂದೊಂದು ತಳಿ ಒಂದೊಂದು ತಮಿಳ್ನಾಡು ಆಂಧ್ರದ್ದು ಬೇರೆ ಬೇರೆ ಎಲ್ಲ ಇರ್ತಾವಂತೆ ಸರ್. ಸರಿನೇ. ವರ್ಷಕ್ಕೆ ಎರಡ್ ಸರ್ತಿ ಹಾಕೋವು ಇದ್ದಾವಂತೆ. ವರ್ಷಕ್ಕೆ ಒಂದ್ ಸರ್ತಿ ಹಾಕೋವು ಇದ್ದಾವಂತೆ. ಇದ್ರಲ್ಲಿ ಎರಡ್ ಸರ್ತಿ ಆಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ನನಗೆ, ಗೊತ್ತಿಲ್ಲ ಇನ್ನೊಂದು. ಹಿಂದೆಲ್ಲ ನೀವು ಕುಡಿ ಸಾಕಿದಿರಲ್ಲ, ವರ್ಷಕ್ಕೆ ಒಂದೊಂದೇ ಹಾಕೊಂಡು ಬಂದಿರ? ಅದು ವರ್ಷಕ್ಕೆ ಒಂದೊಂದೇ ಹಾಕ್ತಿದ್ವಿ. ಕುರಿ ಮಾಂಸಕ್ಕೂ ಆಡಿನ ಮಾಂಸಕ್ಕೂ ಬೆಲೆ ಏನಾದ್ರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಸರ್. ಕುರಿ ಮಾಂಸಕ್ಕೆ ರೇಟ್ ಸ್ವಲ್ಪ ಕಡಿಮೆ, ಆಡು ಮಾಂಸಕ್ಕೆ ರೇಟ್ ಜಾಸ್ತಿ ಇದೆ. ಓಹೋ. ಆಡು ಮಾಂಸ ಕುರಿ ಮಾಂಸಕ್ಕಿಂತ ರುಚಿ ಜಾಸ್ತಿ ಇರುತ್ತೆ, ಇದರಲ್ಲಿ ಬಂಡ್ ಜಾಸ್ತಿ ಇರುತ್ತೆ, ಜಿಡ್ಡಾಂಶ ಜಾಸ್ತಿ ಇರುತ್ತೆ. ಆಡದು ಒಳ್ಳೆ ಟೇಸ್ಟ್ ಇರುತ್ತೆ, ಜಿಡ್ಡಾಂಶ ಇರೋದಿಲ್ಲ, ಬರೀ ಒಳ್ಳೆ ಪೀಸ್ ಚೆನ್ನಾಗಿರುತ್ತೆ ಮಾಂಸ. ಇದು ನಾಡು ಆಡು ನಾನು ಸಾಕ್ತಾ ಇರೋದು, ಇವು ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಒಟ್ಟಾರೆ ಈಗ ಕುರಿಗಳು ಮತ್ತು ಆಡುಗಳ ಹಿಕ್ಕೆ ಒಳ್ಳೆ ಗೊಬ್ಬರ ಅಲ್ವಾ? ಒಳ್ಳೆ ಗೊಬ್ಬರ ಸರ್. ನಿಮಗೆ ಅದನ್ನ ಪ್ರತ್ಯೇಕವಾಗಿ ಏನಾದ್ರೂ ಕಾಳು ಮೆಣಸಿಗೆ ಹಾಕೋದು ಅಥವಾ ಪ್ರತ್ಯೇಕ ತರಕಾರಿಗಳಿಗೆ ಹಾಕೋದು ಅಥವಾ ಕಾಫಿಗೆ ಸೇರಿಸಿ ಬೆರೆಸೋದು ಈ ತರ ಏನ್ ಮಾಡ್ತೀರಿ? ಗುರ್ಸಿ ಒಂದು ಗುಂಡಿಗೆ ಹಾಕ್ತಿವಿ. ಗುಂಡಿಗೆ ಹಾಕಿ ಒಂದು ಪಿಕಪ್ ಎರಡು ಪಿಕಪ್ ಅಷ್ಟು ಸಿಗುತ್ತೆ ಗಾಡಿಯಲ್ಲಿ, ಅದನ್ನ ಅಡಿಕೆ ಗಿಡದ ಬಡ್ಡೆಗೆ ಹಾಕ್ತಿವಿ. ಕಾಫಿ ಗಿಡ ಸಾಲ ಇದೆ, ಅಡಿಕೆ ಗಿಡ ಸಾಲ ಇದೆ, ಅಡಿಕೆ ಗಿಡದ ಬಡ್ಡೆಗೆ ಹಾಕ್ತಿವಿ. ಸರಿನೇ. ಅಡಿಕೆ ಗಿಡಕ್ಕೆ ಸಗಣಿ ಇಲ್ಲ, ನಾವು ಹಸ ಈಗ ಸಾಕ್ತಾ ಇಲ್ಲ. ಹಸ ಒಂದ್ ಆರ್ ತಿಂಗಳಾಯ್ತು ಎಲ್ಲ ಕೊಟ್ಬಿಟ್ಟು, ಜಾತಿ ಹಸಗಳು ಇತ್ತು ಎರಡು, ಅದು ಮಳೆ ಬಂದು ಮೇಸಕ್ಕೆ ಜಾಗ ಇಲ್ಲ ಅಂತೇಳಿ ಕೊಟ್ಬಿಟ್ಟಿ ಸರ್. ಇದ್ರದ್ದು ಸಗಣಿನ ಒಂದೊಂದು ಅಡಿಕೆ ಗಿಡಕ್ಕೆ ಒಂದೊಂದು ಕುಕ್ಕೆ ಅರ್ಧ ಅರ್ಧ ಕುಕ್ಕೆ ನೋಡಿ ನೋಡಿ ಹಾಕ್ತೀವಿ. ಸರಿನೇ ಸರಿನೇ. ಮಧ್ಯಾಹ್ನ ಬಿಸಿಲಾದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವಕ್ಕೆ, ಅಭ್ಯಾಸ ಆಗಿರುತ್ತಲ್ಲ, ಮನೆ ಬಂದ್ಬಿಡ್ತಾವ ಮುಖ ತಿರುಗಿಸ್ಕೊಂಡಲ್ವಾ? ಆಮೇಲೆ ತಿರುಗಿಸಿದ್ರೆ ಒಂದ್ಸಲ ಎಲ್ಲ ಗುಡ್ಡೆ ಮಾಡಿ ತಿರುಗಿಸಿದ್ರೆ ಸೀದಾ ಎಲ್ಲ ಮನೆ ಬರ್ತದೆ. ಹೌದು ಹೌದು. ಮತ್ತೆ ಕೊಟ್ಟಿಗೆ ಹತ್ರ ಮಾತ್ರ ಹಿಡಿದು ಎಲ್ಲ ಕಟ್ ಹಾಕ್ಬೇಕು, ಅವು ಇಲ್ಲಾದ್ರೆ ಗಲಾಟೆ ಮಾಡ್ಕೊಳ್ತಾವೆ. ಸರಿನೇ. ಮತ್ತೆ ಏನ್ ತೊಂದ್ರೆ ಇಲ್ಲ, ಮತ್ತೆ ಅವು ಸುಮ್ಮನೆ ಇರ್ತವೆ, ಬಿಡೋ ಗಂಟೆ ಏನ್ ತೊಂದ್ರೆ ಕೊಡಲ್ಲ ಅವು. ಮತ್ತೆ ಒಂದು 4 ಗಂಟೆ 4 ಸ್ವಲ್ಪ ತಂಪಾದ ಮೇಲೆ ಬಿಟ್ರೆ ಕೊಳೆ ಹತ್ರ ಸುಮ್ಮನೆ ಇರ್ತವೆ, ನಾವು ಯಾರಾದ್ರೂ ಇರ್ಬೇಕು ಜೊತೆಲಿ. ಹೌದು ಹೌದು, ನಿಜ. ಅಲ್ಲೇ ಮೇಯ್ಕೊಂಡು ನೀರ್ ಕುಡ್ಕೊಂಡು ಮಾಡ್ಕೊಂಡು ಸುಮ್ಮನೆ ಇರ್ತವೆ. ಹೊತ್ತುಗಳು ಹೆಚ್ಚಿಗಿದ್ರೆ ಗಲಾಟೆ, ಇನ್ನು ಹೆಣ್ಣು ಆಡುಗಳು ಇದ್ರೆ ಅಂತೇನ್ ಸಮಸ್ಯೆ ಇಲ್ಲ ಅಲ್ವಾ? ಹೌದು, ನಮಗೆ ವಾಂದಗಳೇ ಜಾಸ್ತಿ ಇರ್ಬೇಕು ಸರ್, ಸ್ವಲ್ಪ ಗಲಾಟೆ ಇರುತ್ತದೆ. ಗಲಾಟೆ ಇದ್ರೆ ನಮಗೆ ವರ್ಷದ ವರ್ಷಕ್ಕೆ ಏನಾದ್ರೂ ಸ್ವಲ್ಪ ಆದಾಯ ಅದರಲ್ಲೇ ಬರೋದು. ಓಹೋ, ಹೊತ್ತುಗಳಿಗೆ ಬೆಲೆ ಹೆಚ್ಚು, ನಮಗೆ ತೂಕ ಜಾಸ್ತಿ ಸಿಗುತ್ತೆ, ಒಳ್ಳೆ ರೇಟ್ ಸಿಗುತ್ತೆ, ಮತ್ತೆ ದೇವ್ರ ಕೊಡ್ಲಿಕ್ಕೆ ಎಲ್ಲ ಅದನ್ನೇ ಬಂದು ಜಾಸ್ತಿ ಕೇಳ್ತಾರೆ. ಈಗ ಬೆಳೆದ ಹೆಣ್ಣು ಆಡುಗಳನ್ನ ನೀವು ನಿಮ್ಮಲ್ಲೇ ಇಟ್ಕೊಂಡು ಅಥವಾ ಬೇರೆಯವರಿಗೆ ಆಸಕ್ತಿ ಇರೋರಿಗೆ ಕೊಟ್ಟು ಖಾಲಿ ಮಾಡ್ತಾ ಮತ್ತೆ ಹೊತ್ತಗಳನ್ನ ಸಾಕ್ತಾ ಇರ್ತೀರಲ್ವಾ? ಸರಿ ಸರ್. ನಾಯ್ನವರು ಸುಮಾರು ತಗೊಂಡೋಗಿದ್ದಾರೆ, ಶನಿವಾರ ಸಂತೆ ಗಂಟೆ ತಗೊಂಡೋಗಿದ್ದಾರೆ, ಮುಕ್ಕೋಡ್ಲು ಮೂವತ್ತೊಪ್ಲು ಅವರೆಲ್ಲ ತಗೊಂಡೋಗಿದ್ದಾರೆ, ಹೊಸ್ತೋಟ ಸಾಕ್ಲಿಕ್ಕೆ ಎಲ್ಲ ತಗೊಂಡೋಗ್ತಿದ್ದಾರೆ. ನೀವು ಈಗ ಹಂದಿ ಮಾಂಸವನ್ನು ಸೇವನೆ ಮಾಡ್ತೀರಾ ಅಥವಾ ಬೇರೆ ಮಾಂಸವನ್ನು ಸೇವನೆ ಮಾಡ್ತೀರಾ, ಹೇಗೆ ನೀವು? ಹಂದಿ ಮಾಂಸ, ಕೋಳಿ ಮಾಂಸ, ಮೀನು ಎಲ್ಲ ತಿಂತೀವಿ. ಬೇರೆ ಮಾಂಸಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಮೇಕೆ ಮಾಂಸ ಹೇಗೆ ಭಿನ್ನವಾಗಿ ಕಾಣುತ್ತೆ ನಿಮ್ಗೆ? ಸರ್, ಆಡು ಮಾಂಸ ಚೆನ್ನಾಗಿರುತ್ತೆ, ಮತ್ತೆ ನಾವು ಸ್ವಲ್ಪ ಈ ಕಡದೆ ನಾವು ಕುರಿ ಸಾಕಿದ್ರಿಂದ ಕಡದಿಟ್ಟು ಈ ಹಂದಿ ಮಾಂಸ ಎಲ್ಲ ತಿಂತೀವಿ ಅಲ್ಲ ಜಾಸ್ತಿ, ಹಾಗಾಗಿ ಅದನ್ನೇ ಜಾಸ್ತಿ. ಹಂದಿ ಮಾಂಸ ಅಂತ ಅಲ್ಲ, ಕೋಳಿ ಮಾಂಸ ಎಲ್ಲ ಮಾಂಸನ ತಿಂತೀವಿ. ಹೌದು, ಅಂದ್ರೆ ಒಂದೊಂದು ಮಾಂಸಕ್ಕೂ ಒಂದೊಂದು ರುಚಿ ಮತ್ತೆ ಅದರದ ವಿಶೇಷತೆ ಇದ್ದೇ ಇರುತ್ತೆ. ಆಡು ಮಾಂಸ ಅಂತ ಹೇಳಿದ್ರೆ ಅದರದ ರುಚಿನೇ ಬೇರೆ ಇರುತ್ತೆ. ನಿಜ. ಅದು ಆಡು ಮಾಂಸ ಅಂತ ಹೇಳಿದ್ರೆ ಒಂದು ಚಂದನೆ, ಅದು ಓಹೋ ತಿನ್ಲಿಕ್ಕೆ ಒಳ್ಳೆ ರುಚಿ ಇರುತ್ತೆ. ಮಾರಾಟ ಮಾಡ್ಲಿಕ್ಕೆ ತಾವು ಹೇಳೋದು ಹೋತಗಳು ಪ್ರಶಸ್ತ ಮತ್ತು ಒಳ್ಳೆ ದುಡ್ಡುನು ಸಿಗುತ್ತಂತ. ಎಷ್ಟು ತಿಂಗಳವರೆಗೆ ನೀವು ಸಾಕ್ತೀರಿ? ವಾಂತಗಳು ವಾಂತ ಮರಿ ಹಾಕಿದಷ್ಟು ಲಾಭ ನಮಗೆ. ಎಷ್ಟು ತಿಂಗಳವರೆಗೆ ಸಾಕಿದ್ರೆ ಅಥವಾ ಎಷ್ಟು ಅವಧಿವರೆಗೆ ಸಾಕಿದ್ರೆ ಉತ್ತಮ ಅಂತ ಹೇಳ್ತೀರಿ ತಗೊಂಡೋಗೋರ್ಗು ಮತ್ತೆ ನಿಮಗೆ? ಒಂದು ವಾಂತನ ಕರೆಕ್ಟ್ ಆಗಿ 1.5 ವರ್ಷ ಸಾಕ್ಬೇಕು ಸರ್, ಒಂದು 15 ತಿಂಗಳಾದ್ರೆ ಸಾಕ್ಬೇಕು ಅದನ್ನ. ಓಹೋ. ಒಂದು 18 ತಿಂಗಳಾದ್ರೆ ಸಾಕ್ಬೇಕು ಸರ್, ಅದಾಗ ಒಳ್ಳೆ ತೂಕ ಸಿಗುತ್ತೆ, ಒಳ್ಳೆ ಬೆಳವಣಿಗೆ ಬಂದಿರುತ್ತೆ ಸರ್. ಆಮೇಲೆ ಎಲ್ಲಿವರೆಗೆ ಇಟ್ಕೋಬಹುದು? ಅದು 1 ವರ್ಷಕ್ಕೆ 2 ಲ್ಲ ಹಾಕುತ್ತೆ, ಒಂದು 8 ಲ್ಲ ಆಗ ಗಂಟೆ ಇಟ್ಕೊಳ್ಬಹುದು ಸರ್. ಓಹೋ. ಈಗ ನಮಗೆ ಇನ್ನು ಇಟ್ಕೊಂಡು ಮಾರಾಟ ಮಾಡ್ಬೇಕು ಅಂತ ಅನಿಸ್ತಂದ್ರೆ 2.5 ವರ್ಷ ಆದ್ಮೇಲೆ ಕೊಡ್ಬೋದಾ? ಕೊಡ್ಬೋದು. 3-4 ವರ್ಷ ಗಂಟೆ ಇಟ್ಕೊಂಡು ಮಾರ್ಬೋದು. ಓ ಸರಿನೇ. ಒಳ್ಳೆ ಬೆಳ್ತಿರ್ತದೆ, ಒಳ್ಳೆ ವೆಯ್ಟ್ ಸಿಗುತ್ತೆ, ಒಳ್ಳೆ ಬೆಳವಣಿಗೆನು ಇರುತ್ತೆ. ಕೆಲವೊಬ್ರು ಹೇಳ್ತಾರೆ ಅತಿ ಬಲ್ತರೆ ಮಾಂಸ ರುಚಿ ಕಳ್ಕೊಳ್ಳುತ್ತೆ ಅಥವಾ ಮಾಂಸದ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ. ರುಚಿ ಸ್ವಲ್ಪ ಕಳ್ಕೊಳ್ತದೆ ಸರ್, ಯಾಕಂತ ಹೇಳಿದ್ರೆ ಬೀಜ ಹೊಡೆದಿರೋದಿಲ್ಲ, ಅವು ಏಟಿ ಬಂದಿರ್ತಾವಲ್ಲ ಆಡುಗಳ ಜೊತೆ ಹೋಗಿ ಅಲ್ಲ ಬೆಂಡ್ ಆಗಿರುತ್ತೆ ಮಾಂಸ. ಓ ಹೋ ಹೋ. ಹಾಗಾಗಿ 1.5 ವರ್ಷದ್ದು ಸೂಕ್ತ. ಸರ್, 1.5 ವರ್ಷದ ಸರ್ ಕರೆಕ್ಟ್, ಒಳ್ಳೆ ರುಚಿ ಇರುತ್ತೆ, ಬರ್ತದೆ ತಗೊಂಡೋದವರಿಗೆ ಒಳ್ಳೆ ರುಚಿನೂ ಇರುತ್ತೆ ಮಾಂಸ, ಒಳ್ಳೆ. ಸರಿನೇ. 450 ರೂಪಾಯಿ ಬೆಲೆಯಲ್ಲಿ ಒಂದೊಂದು ಕೆಜಿ ಲೆಕ್ಕದಲ್ಲಿ ನೀವು ಮಾರಾಟ ಮಾಡ್ತೀರಿ ಅಲ್ವಾ? ಒಟ್ಟು ನಿಮ್ಮಲ್ಲೆಲ್ಲ ಹೇಗೆ 1.5 ವರ್ಷಕ್ಕೆ ಎಷ್ಟು ತೂಕ ಬರುತ್ತೆ ಒಂದೊಂದು ಗೋತ ಸರ್? ಈ ವರ್ಷ ನಮ್ದು ಎಲ್ಲ 1.5 ಕೆಜಿ ಇಡೀ ಸರಿನೇ, ಅದು 30 ಕೆಜಿ ಗಂಟ ಬರ್ತದೆ. ಅದು ವರ್ಷ ಸ್ವಲ್ಪ 2 ವರ್ಷ ಗಂಟ ಸಾಕಿದ್ದು, ಅದೆಲ್ಲ 40-46 ಕೆಜಿ ಗಂಟ ಬಂದಿತ್ತು. ನೀವೆಲ್ಲ ಚೆನ್ನಾಗಿ ಸಾಕೋದ್ರಿಂದ ಈ ಒಂದು ಬೆಳವಣಿಗೆ ಕಾಣುತ್ತೆ. ಸರಿಯಾಗಿ ಸಾಕ್ಲಿಲ್ಲ ಅಂದ್ರೆ ಬೆಳವಣಿಗೆ ಅಷ್ಟಕ್ಕಷ್ಟೇ ಇರುತ್ತಲ್ವಾ? ಹೌದು ಸರ್. ಬಯಲ್ಸಿ ಮೇಲಾದ್ರೆ ಎಲ್ಲಾ ತರದ ಕಾಳು ಕಡ್ಡಿಗಳೆಲ್ಲ ತಿನ್ಲಿಕ್ಕೆ ಸಿಗ್ತದೆ, ಸ್ವಲ್ಪ ಜಾಸ್ತಿ ಬೆಳವಣಿಗೆ ಬರುತ್ತೆ. ನಮ್ಮ ಇಲ್ಲಿ ಶೀತ ಪ್ರದೇಶ ಆಗಿದ್ರಿಂದ ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗುತ್ತೆ. ಓ ಹಾಗೆ ಹಾಗೆ. ಬಿಸಿಲು ಇರಬೇಕು, ಸೊಪ್ಪು ಸ್ವಲ್ಪ ನೀರ್ ಇರಬಾರ್ದು. ಇದು ನೀರ್ ಪಸ ಜಾಸ್ತಿ ಆಗಿ ಬೇದಿ ತರ ಆಗಿ ಇರ್ತದೆ, ಅದರಿಂದ ಬೆಳವಣಿಗೆ ಕಡಿಮೆ ಆಗುತ್ತೆ. ಬಿಸಿಲ ಕಾಲದಲ್ಲಿ ಏನ್ ತೊಂದರೆ ಆಗಲ್ಲ. ಮಲೆನಾಡಿನಲ್ಲಿ ಮೇಕೆಗಳನ್ನ ಕುರಿಗಳನ್ನ ಸಾಕೋರು ಕಡಿಮೆನೆ ಅಲ್ವಾ? ಕಡಿಮೆ ಸರ್. ಮೊದಲು ಈ ಕಡೆ ತಿರಂಗಳ್ಳಿ ಗರ್ವಲ ಸೈಡ್ ಬೆಟ್ಟ ಸೈಡ್ ಹಾಕ್ತಿದ್ರು, ಕಡಿಮೆ ಇದೆ. ಕೆಲವರ ಹತ್ರ 30-40 ಜನ ಇದೆ, ಒಬ್ಬೊಬ್ಬರ ಹತ್ರ ಸಾಕಿದವರಿದ್ದಾರೆ. ಮಾದಾಪುರ ಕಡೆಗೆ ಅಥವಾ ಇನ್ನು ಬೇರೆ ಬೇರೆ ಮಳೆ ಹೆಚ್ಚಿಗೆ ಬೀಳೋ ಪ್ರದೇಶಗಳಲ್ಲಂತೂ ಕಡಿಮೆನೆ. ಹೌದೌದು ಸರ್. ಈ ಮಳೆಗಾಲದಲ್ಲಿ ಹೇಗೆ ಅವಕ್ಕೆ ಸ್ವಲ್ಪ ಬಿಸಿ ಮಾಡೋದು ಅಥವಾ ಏನಾದ್ರೂ ರಕ್ಷಣೆ ಕೊಡೋದು? ಸರ್ ಏನ್ ಮಾಡಲ್ಲ, ನಾವು ಅಟ್ನೆ ಹಾಕ್ತಿವಿ, ಮತ್ತೆ ಮ್ಯಾಟ್ ಹಾಕ್ತಿವಿ. ದನಕ್ಕೆ ಮ್ಯಾಟ್ ಹಾಕ್ತಾರೆ ನೋಡಿ, ಆತರ ಮ್ಯಾಟ್ ಕಂಡು ಹಾಕಿದ್ದೇನೆ. ಅಟ್ನೆ ಹಾಕ್ತೇನೆ ಫಸ್ಟ್. ನಮ್ಮ ಬೈನದು ಇದನ್ನ ಪಾರ್ ತರ ಮಾಡಿ ಅದನ್ನ ಹಾಕಿ ಅದ್ರ ಮೇಲೆ ಮ್ಯಾಟ್ ಹಾಕ್ತಿವಿ. ಅದು ಹೈಟ್ ಇಟ್ಟಿಗೆ ಇಟ್ಟುಬಿಟ್ಟು ಒಂದ್ 2 ಅಡಿ ಹೈಟ್ ಅಲ್ಲಿ ಅದು ಮಲಗುವ ಹಾಗೆ ನೆಲದಿಂದ ಬಿಟ್ಟು 2 ಅಡಿ ಹೈಟಿಗೆ ಬೈನ ಪಾರ್ ಹಾಕಿ ಅದ್ರ ಮೇಲೆ ಮ್ಯಾಟ್ ಹಾಕಿ ಅದ್ರ ಮೇಲೆ ಬಿಡೋದು, ಅದ್ರ ಮೇಲೆ ಹತ್ತಿ ಮಲ್ಕೊಳ್ತಾರೆ. ಓ ಸರಿನೆ ಸರಿನೆ. ಅಂದ್ರೆ ಅದೇ ಚಳಿ ಆಗಲ್ಲ, ಅದು ಒಂದ ಹೋಗಿದ್ರೆ ಕೆಳಗಡೆ ಬೀಳ್ತದೆ. ಸರಿನೆ. ಅಲ್ಲಿ ಮೇಲೆ ಏನ್ ತೊಂದರೆ ಆಗಲ್ಲ. ಈ ಕೆಲವೊಬ್ರು ಬಿಸಿ ಮಾಡಿ ಅಲ್ಲಲ್ಲಿ ಗೂಡುಗಳನ್ನ ಮಾಡಿ ಮಲಗಿಸ್ತಾರೆ ಮರಿಗಳನ್ನ, ಅಥವಾ ಹಾಗೆ ಮಾಡಬಹುದು. ನಮ್ಮಲ್ಲಿ ಅಷ್ಟು ತೊಂದರೆ ಆಗಲ್ಲ. ಸಾಧಾರಣ ಮಳೆ ಬಂದಾಗ ಕೊಟ್ಟಿಗೆ ಓಡ್ಬಿಡ್ತವೆ. ಸರಿನೆ ಸರಿನೆ. ಕೊಟ್ಟಿಗೆ ಸೇರ್ಕೊಳ್ತವೆ, ಮತ್ತೆ ಅಲ್ಲಿ ಸ್ವಲ್ಪ ಸೊಪ್ಪು ಕರ್ತೀವಿ, ಅದು ತಿನ್ಕೊಂಡು ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ತವೆ, ಅಷ್ಟು ತೊಂದರೆ ಆಗಲ್ಲ. ಓಕೆ. ಆಮೇಲೆ ಕಾಯಿಲೆಗಳು ಏನಾದ್ರೂ ಬರ್ತವ ನೋಡಿದ್ರೆ? ಇಲ್ಲ ಸರ್, ಇಲ್ಲಿ ಏನ್ ಬರ್ತಾ ಇಲ್ಲ. ಇಲ್ಲಿ ತುಂಬಾ ಆಡುಗಳು ಯಾರ್ದು ಇಲ್ಲ. ನಮ್ಮ ಇಲ್ಲಿ ಒಂದ್ ಇಬ್ಬರ ಹತ್ರ ಇದೆ, ಅದು ಬೇರೆ ಕಡೆ ಹೋಯ್ತದೆ, ನಮ್ದೇ ಬೇರೆ ಕಡೆ ಹೋಯ್ತದೆ. ಬೇರೆ ಕಾಡಕ್ ಇಲ್ಲ, ಆಡುಗಳಿಗೆ ಕಾಡಕ್ ಇಲ್ಲ. ಅದರಿಂದ ಏನ್ ತೊಂದರೆ ಆಗಲ್ಲ, ತೊಂದ್ರೆ ಇಲ್ಲ. ತೊಂದ್ರೆ ಈ ಮಳೆಗಾಲದಲ್ಲಿ, ಇಬ್ಬನಿ ಕಾಲದಲ್ಲಿ, ಮಳೆಗಾಲದಲ್ಲಿ ಸ್ವಲ್ಪ ಕಾಲ ನೋಡ್ಕೊಳ್ಬೇಕು, ಕಾಲು ಕೊಳಗ ಎಲ್ಲ ಇದಾಗುತ್ತೆ ಶೀತಕ್ಕೆ. ಮತ್ತೆ ಕುರಿಗಳಾದ್ರೆ ಇಬ್ಬನಿ ಇದ್ರೆ ಅದು ಮೂಗಲ್ಲಿ ಗೊನ್ನೆ ಸುರಿಸ್ಕೊಂಡು ಬೇಗ ಇದು ಕಾಯಿಲೆ ಬಂದ್ಬಿಡುತ್ತೆ. ಮಾತ್ರ ನೋಡ್ಕೊಂಡ್ರೆ ಸಾಕು. ಮೇಕೆಗಳು ಈ ಮಳೆಗಾಲದಲ್ಲಿ ಕಾಲು ಸ್ವಲ್ಪ ಹುಣ್ಣು ಬಂದಂಗಾದ್ರೆ ಅಥವಾ ಕಾಲು ಬಾಯಿ ಜ್ವರ ತರ ಬಂದ್ರೆ ಏನ್ ಮಾಡ್ತೀರಿ ನೀವೆಲ್ಲ? ಸರ್ ಆವಾಗ ನಾವು ಅದ ಕಾಲು ಒಣಗಿಸ್ತೀವಿ, ಆದಷ್ಟು ಒಣಗಬೇಕು. ಅವು ಮೇಲೆ ಬಿಟ್ಕೊಂಡು ಅದ್ರ ಮೇಲೆ ಒಣಗಿಸಿ ಅದ್ರ ಶೀತಕ್ಕೆ ತುಂಬಿಸ್ಬಾರ್ದು. ಓಹೋ ಸರಿನೆ. ಮತ್ತೇನಾದ್ರು ತುಂಬ ಅದಕ್ಕೆ ಮೇವು ಅಲ್ಲಿ ಕುಕ್ಕೆಯಲ್ಲಿ ನಾವು ಹುಲ್ಲು ಗಿಲ್ ಕುಯ್ಕೊಂಡ್ಬಂದು ಅದಕ್ಕೆ ತಿನ್ಸ್ಬೇಕು. ಮತ್ತೆ ಸೊಪ್ಪು ಅಲ್ಲೇ ಅಟ್ನೆಲ್ಲ ಹಾಕಿ ಅದ್ಮೇಲೆ ಅಲ್ಲಿ ತಿನ್ಸ್ಬೇಕು. ಓಹೋ ಸರಿನೆ ಸರಿನೆ. ಬಿಡೋದಿದ್ದಾಗ ಕಾಲು ಒಣಗಿದಾಗ ಸರಿ ಆಗುತ್ತೆ. ಹೌದು. ಆತರ ಮಾಡ್ಬೇಕು. ಹೌದು. ಇಷ್ಟಪಟ್ಟು ಸಾಕ್ತದ್ರಿ ಆಡುಗಳನ್ನ ಕುರಿಗಳನ್ನ? ಆಡುಗಳೇ ನಿಮ್ಗೆ ಸೂಕ್ತವಾಗಿದ್ವು ಅಂತ ಅನ್ಕೊಂಡು ಹೇಳ್ತದ್ರಿ. ಒಳ್ಳೇದು ಒಳ್ಳೇದು. ಕೃಷಿಕರು ಈ ತರ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನೋಡಿ, ಮಲೆನಾಡು ಪ್ರದೇಶಗಳಲ್ಲಿ ಅವ್ರವ್ರ ತೋಟಗಳಲ್ಲೇ ಗಿಡ ಮರಗಳು ಸಾಕಷ್ಟು ಇರ್ತವೆ. ಬೇಕಾದಾಗ ಅವನ್ನೆಲ್ಲ ಕಡಿದು ಮೇವನ್ನ ಕೊಟ್ಕೋಬಹುದು. ಮತ್ತಿನ್ನು ಬೇರೆ ಬೇರೆ ಮಾರ್ಗಗಳು ಇದಾವೆ ಅಲ್ವಾ? ವರ್ಮಾನನು ಸಿಗುತ್ತೆ. ವೇಸ್ಟ್ ಆಗುವಂತ ಮರಗಳು ಈಗ ಸುಮ್ಮನೆ ಅದನ್ನ ಕಡಿದು ಅಲ್ಲಿ ಸೊಪ್ಪು ಜಾಸ್ತಿ ಆಗುತ್ತೆ, ಕೊಂಬೆ ಜಾಸ್ತಿ ಅಲ್ಲಿ ತೋಟದಲ್ಲಿ ಎಸೆದು ಅದನ್ನೇ ಕಡ್ಕೊಂಡ್ಬಂದು ಇದಕ್ಕೆ ಕೊಟ್ಟರೆ ಮೇವ ಆಗುತ್ತೆ. ಹೌದು. ಈಗ ಮರಗಸಿನ ನೀವೆಲ್ಲ ತೋಟದಲ್ಲಿ ಸರಿ ಮಾಡೋ ಸರಿನೆ, ಆಮೇಲೆ ಉಳಿದಂತೆ ಆಗಿಂದಾಗೆ ಕಡ್ದಾಗ ಅದು ಮರಗಸಿ ಆದಂಗ ಆಗ್ಬಿಡುತ್ತಲ್ವಾ? ಹೌದು ಸರ್. ನಾವು ಅದು ಚಿಗುರು ಬಂದಿರುತ್ತೆ, ದೊಡ್ಡದಾಗಿ ಬಂದಿರೋದಿಲ್ಲ, ಬಂದಿರುತ್ತೆ. ಇದಕ್ಕೆ ಮೇವು ಉದ್ದ ಗಳೆ ಕತ್ತಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಗಳಿಗೆ. ಮಳೆಗಾಲದಲ್ಲಿ ಹತ್ಲಿಕ್ ಆಗಲ್ಲ, ಆಗ ಅದನ್ನ ಅದ್ರಲ್ಲಿ ಎಳೆದ್ರೆ ಎಲ್ಲ ಕೊಂಬೆಗಳು ಕೆಳಗಡೆ ಬರ್ತವೆ, ಅದನ್ನ ತಂಡಕ್ಕೆ ತೂಗಾಕ್ಬೋದು. ಸರಿನೆ ಸರಿನೆ. ಹಾಗೆ ಮಾಡ್ತೀವಿ. ಹೌದು. ದಾರಿಗಳು ಸಾಕಷ್ಟು ಇದಾವೆ ಬದುಕಲಿಕ್ಕೆ ಬೆಳಿಲಿಕ್ಕೆ. ನಿಜ. ಖುಷಿ ಆಯ್ತು ಪೊನ್ನಪ್ಪನವರೇ, ನೀವು ಕಾಫಿ ತೋಟ ಅಲ್ದಲ್ಲೇ ಆಡುಗಳನ್ನು ವಿಶೇಷವಾಗಿ ಸಾಕಂತ ಬಂದಿದ್ರಿ, ಕುರಿಗಳನ್ನು ಸಾಕಿದ್ರಿ, ಈ ಮೂಲಕ ವರಮಾನವನ್ನು ಗಳಿಸ್ತದ್ರಿ, ಗೊಬ್ಬರವನ್ನು ಪಡಿತದ್ರಿ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದ ಸರ್ ನಿಮಗೆ ಸರ್. ಕೇಳಿದ್ರೆ ಇದುವರೆಗೆ ಸೋಮಾರ್ಪೇಟೆ ತಾಲೂಕು ಬಿಳಿಗೆರೆ ಗ್ರಾಮದ ಬಾಚಿನಾಡಂಡ ಸಿ ಪೊನ್ನಪ್ಪ ಅವರ ಮೇಕೆ ಮತ್ತು ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 9484 8432

ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ, ಹಿಂದುಳಿದವರುಗಳ ಕಲ್ಯಾಣ ಹಾಗೆ ಪರಿಶಿಷ್ಟವರ್ಗಗಳ ಕಲ್ಯಾಣ ಇಲಾಖೆಗಳ ಕೂಡು ಕೂಟಲಿ. ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ಇದೇ ತಿಂಗಳ ತಾರೀಕು 28 ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಗೌಡ ಸಮಾಜದಲ್ಲಿ ಕಲ್ಯಾಣ ಇಲಾಖೆಗಳ ಬೇರೆ ಬೇರೆ ಯೋಜನೆಗಳ ಕುರಿತು ರಾಜ್ಯ ಮಟ್ಟದ ಮಾಹಿತಿ ಕಾರ್ಯಾಗಾರ ಏರ್ಪಾಡಾಟು. ಮೈಸೂರು ರಂಗಾಯಣ ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕೂಡು ಕೂಟಲಿ. ಗಡಿಯಲ್ಲಿ ಕನ್ನಡ ನಾಟಕ ಅಂತ ಹೇಳುವ ಹೆಸರಲ್ಲಿ ಕೃಷ್ಣಗೌಡನ ಆನೆ ನಾಟಕ ಪ್ರದರ್ಶನ ಇದೇ ತಿಂಗಳ ತಾರೀಕು 28 ಸಾಯಂಕಾಲ 5:30 ಪೊನ್ನಂಪೇಟೆನ ಹಿರಿಯ ಪಬ್ಲಿಕ್ ಸ್ಕೂಲ್ನ ಶತಮಾನೋತ್ಸವ ಸಭಾಪಾಡಿಯಲ್ಲಿ ನಡೆದಿದೆ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲಿಂದು ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ ನಡೆದು ವೈದ್ಯಕೀಯ ದಾಖಲಾತಿಗಳ ಕಾನೂನು ಅಂಶದ ವೈದ್ಯಕೀಯ ಅಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಅಂಶಗಳ ಕುರಿತು ಸಂಸ್ಥೆನ ಯುವ ಡಾಕ್ಟರ್ಗಳಿಗೆ ಮಾಹಿತಿನ ಕೊಟ್ಟು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಮೊಗೇರ ಜನಾಂಗದ ಪ್ರಾಚೀನ ಜನಪದ ಕಲೆಯಾಗಿರುವ ಮೊಗೇರರ ದುಡಿ ಕುಣಿತ ತರಬೇತಿ ಶಿಬಿರ ನಾಳೆ ಮತ್ತೆ ನಡೆದ 2 ದಿನ ಮಡಿಕೇರಿಪೇಟೆನ ಕೋಟೆ ಮಹಿಳಾ ಸಮಾಜದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ನಡೆದಿದೆ. ಮಡಿಕೇರಿರುವ ECHS ಪಾಲಿಕ್ಲಿನಿಕ್ಲಿ ನಾಳೆ ಮತ್ತೆ ನಡೆದು 26 ಡಾಕ್ಟರ್ಗೆ ಇರ್ದುಲೆ. ಹಂಗೆ 1 March ಹಲ್ಲುನ್ ಡಾಕ್ಟರ್ಗೆ ಇರ್ದುಲೆ. 28 ತಿಂಗಳ ಲೆಕ್ಕ ತಪಾಸಣೆ ಇರ್ದರಿಂದ ಮುದ್ದುನ ಕೊಡ್ಲೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆನ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮಲ್ಚಿರ ಅಯ್ಯಪ್ಪವು ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಈ ಹಿಂದೆ ವರಿಷ್ಠಾಧಿಕಾರಿಯಾಗಿದ್ದ ಕ್ಷಮಾ ಮಿಶ್ರಾ ಅವರಿಂದ ಅಧಿಕಾರ ವಹಿಸಿಕೊಂಡು ಅಲ್ಲಿಂದ ಅಯ್ಯಪ್ಪವು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದರು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಬೆಳಿಗ್ಗೆ 10 ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಪಾಡಿಯಲ್ಲಿ ನಡೆದಿದ್ದ ಸಮಿತಿನ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಡು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಆಟೋಟ ಬರುವ ತಿಂಗಳ 11 ಮತ್ತು 12 2 ದಿನ ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಿಲಿ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೋಣಿಕೊಪ್ಪ ಸಮೃದ್ಧಿ ಅರೆಭಾಷಿಕ ಗೌಡ ಬಾಂಧವರ ಸಮಿತಿನ ಕೂಡು ಕೂಟಲಿ. ನಾಡಿದ ತಾರೀಕು 25-27 ಮುಟ 3 ದಿನ ಪಡಿಕಲ್ ಕುಟುಂಬಸ್ಥರ ಐನ್ ಮನೆಯಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಏರ್ಪಾಡಾಟು. ತಾರೀಕು 27 ಶಿಬಿರದ ಆಕೇರಿ ಜಂಬರ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಕಾಡೆಮಿನ ಸಭಾಪಾಡಿಲಿ ಅಂತಾರಾಷ್ಟೀಯ ಅವ್ವ ಪಾಜರ ದಿನಾಚರಣೆ, ಕೊಡವ ಲಿಪಿ ಅರಿವು ಪಡಿಪು ಕಾರ್ಯಕ್ರಮ ಅಕಾಡೆಮಿನ ಅಧ್ಯಕ್ಷೆ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದು. ಕೊಡಗು ವೈದ್ಯಕೀಯ ಕಾಲೇಜಿನ ಆಡಳಿತಾಧಿಕಾರಿಯಾಗಿದ್ದ ನಂಜುಂಡೇಗೌಡ ಇದೀಗ ಕೊಡಗು ಜಿಲ್ಲೆನ ಅಪರ ಜಿಲ್ಲಾಧಿಕಾರಿಯಾಗಿ ನೇಮಕ ಆಗಳು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಇವರ ಕೂಡು ಕೂಟಲಿ. ಜಿಲ್ಲೆನ ಪಟ್ಟಣ ಸಹಕಾರ ಬ್ಯಾಂಕ್, ಪಿಕಾರ್ಡ್ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, APCMS ಪತ್ತಿನ ಹಂಗೆ ಮಾರಾಟ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಹಂಗೆ ಆದಾಯ ತೆರಿಗೆ ಕುರಿತು ಶಿಕ್ಷಣ ಕಾರ್ಯಕ್ರಮ ನಾಡಿದ ತಾರೀಕು 25 ಬೆಳಿಗ್ಗೆ 10 ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಪಾಡಿಯಲ್ಲಿ ನಡೆದಿದೆ. ವೃತ್ತಿಪರ ಶಿಕ್ಷಣ ಸುರುಣ ವರ್ಷದಲ್ಲಿ ಓದುತ್ತಿರುವ ಮಾಜಿ ಸೈನಿಕರ ಮಕ್ಕಳಿಗೆ ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಪ್ರಧಾನಮಂತ್ರಿ ಶಿಷ್ಯವೇತನಕ್ಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 31 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಹಂಗೆ ಅರ್ಜಿ ಹಾಕಿಕೆ www.ksp.gov.in ನೋಡಕ್ಕುತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಯಂಗೆ ಬರುವ ತಿಂಗಳ 12 ಜಿಲ್ಲೆಯ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ಏರ್ಪಾಡಾಟು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ನಿಯಮ ಹಂಗೆ ನಿಬಂಧನೆ 2011 ದೇಶದಲ್ಲಿ 5 August 2011 ಜಾರಿಗೆ ಬಂದುಟ್ಟು. ಆಹಾರ ಪದಾರ್ಥ ತಯಾರಕರು, ವಿತರಕರು, ಸಗಟುದಾರರು, ಪ್ಯಾಕರ್ಗ, ಸಂಗ್ರಾಹಕರು, ಚಿಲ್ಲರೆ ಮಾರಾಟಗಾರರು ಸೇರಿದಂಗೆ ಎಲ್ಲ ಥರದ ಆಹಾರ ಪದಾರ್ಥ ವ್ಯಾಪಾರಿಗ ನೋಂದಣಿ ಮಾಡಿಕೊಂಡು ಕಡ್ಡಾಯಾಗಿ ಲೈಸೆನ್ಸ್ ಪಡ್ಕೊಳಕು. ನೋಂದಣಿ ಮಾಡಿಕೊಳ್ಳದೆ ಲೈಸೆನ್ಸ್ ಇಲ್ಲದೆ ಆಹಾರ ಉದ್ದಿಮೆ ನಡೆಸೋಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆನ ಪ್ರಕಾರ ದಂಡ ಹಾಕಿ ಕ್ರಮ ತಗೊಂಡವೆ. ಜಾಸ್ತಿ ಮಾಹಿತಿ ಬೇಕರೆ ಅಂಕಿತ ಆಡಳಿತಾಧಿಕಾರಿಗಳ ಕಚೇರಿ, ಜಿಲ್ಲಾ ಸರ್ವೇಕ್ಷಣಾ ಘಟಕದ ಕಟ್ಟಡ, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ ಇಲ್ಲಿ ಸಂಪರ್ಕ ಮಾಡಿ ಮಾಹಿತಿ ತಗೊಳಕ್ಕೆ. ಜಿಲ್ಲೆಯಲ್ಲಿ ಇಂದು ಹೊಸದಾಗಿ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ 16 ಜನರಿಗೆ ಕಾಣಿಸಿಕೊಂಡು ಜಿಲ್ಲೆನ ಪಾಸಿಟಿವಿಟಿ ರೇಟ್ 1.41 ಔಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಮೈಸೂರಿನಲ್ಲಿ ಹೊಸ ಕಾನ್ಸೆಪ್ಟ್ ನೊಂದಿಗೆ ಶುಭಾರಂಭಗೊಂಡಿದೆ ಕಸಾರಿಯಾ ಇಟರ್ನಿಟಿ ಅಂಡ್ ಹಿಂಡ್ವೇರ್ ನ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಟ್ಯಾಕ್ಟ್ ಶ್ರೀ ಮನೋಜ್ ಓಮ್ ಸಿರಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್, ರಿಂಗ್ ರೋಡ್, ಬೋಗಾದಿ, ಮೈಸೂರು. ಕಾಲ್ ಉತ್ತಪ್ಪ ಬಿಪಿ 890-488-5434. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಒಟ್ಟೆತ್ನಾಡ ಶ್ರೀ ಈಶ್ವರ ದೇವಡ ಕಾಲ್ತ್ರ ನಮ್ಮೆರ ಮಾರಿ ಪತ್ಲ 24 ಬೇಳಾಚ ನೆರ್ಪು ಪಿಂಜ ಎತ್ತು ಪೋರಾಟ ಬೈಟ್ 7 ಗಂಟೆಗೆ ಭಕ್ತಾದಿಯಡ ಪೆದತ್ಲ ರಂಗ ಪೂಜೆ ವಸಂತ ಪೂಜೆ ಪಿಂಜ ಅಲಂಕಾರ ಪೂಜೆ ಇರುತಂಜಂಗ ಬುಳ್ಳಾಚೆ ಬೈಟ ಪಕ್ಕ ದೇವಗುಳಿಪು ದಂಡು ದಿನ ಬೈಟ್ ಕೂಳುದಾನ ಉಂಡು ಭಕ್ತಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಣ್ಣು ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಹಲವು ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್, ಸೆರಾಮಿಕ್ ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್, ಜಿವಿಟಿ ವೆಟ್ರಿಫೈಡ್ ಟೈಲ್ಸ್, ಕರ್ಲಾನ್ ಮ್ಯಾಟ್ರೆಸ್, ಸೆರಾ ಅಂಡ್ ಹಿಂಡ್ವೇರ್ ಸ್ಯಾನಿಟರಿ, ಎಸ್ಎಸ್ ಬಾತ್ ಫಿಟ್ಟಿಂಗ್ಸ್, ಶಿಂಗಲ್ಸ್, ಮಾಡ್ಯುಲರ್ ಕಿಚನ್, ಟ್ರಾನ್ಸಿಯಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಲಭ್ಯ. ಸಮಯ ಹಾಗೂ ಹಣ ಉಳಿತಾಯ ಮಾಡಿ ನಿಮ್ಮ ಹತ್ತಿರದಲ್ಲೇ ಖರೀದಿಸಿ. ಟ್ರಾನ್ಸಿ, ಪನಂಬೆಟ್ ರೋಡ್, ಗೋಣಿಗುಪ್ಪಲ್. ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮದ ಶ್ರೀ ಕೃಷ್ಣ ಚಿನ್ನತಪ್ಪ ದೇವರ ಉತ್ಸವದ ಪ್ರಯುಕ್ತ 24ರಂದು ಗುರುವಾರ ಬೆಳಿಗ್ಗೆ 6 10 ಗಂಟೆಯವರೆಗೆ ಬೆಳಗಿನ ಹಬ್ಬ, 25ರಂದು ಶುಕ್ರವಾರ ದೊಡ್ಡ ಹಬ್ಬ ಪಟ್ಟಣಿ, 26ರಂದು ಶನಿವಾರ ಭಂಡಾರ ಹಬ್ಬ ಮತ್ತು ಅನ್ನದಾನ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಯ್ಯಂಗೇರಿ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನ ಉತ್ಸವ ಸಮಿತಿ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ನಿಮಗೆ ನಂಬಲಾಗದ ಆಫರ್. 5,000 ರೂಪಾಯಿಗೆ ಶಾಪಿಂಗ್ ಮಾಡುವಾಗ 2,000 ರೂಪಾಯಿ ಶಾಪಿಂಗ್ ಫ್ರೀ, 8,000 ರೂಪಾಯಿಗೆ 3,000 ರೂಪಾಯಿ ಶಾಪಿಂಗ್ ಫ್ರೀ, 12,000 ರೂಪಾಯಿಗೆ 5,000 ರೂಪಾಯಿ ಶಾಪಿಂಗ್ ಫ್ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾರ್ ರೋಡ್ ಜಂಕ್ಷನ್, ವಿರಾಜಪೇಟೆ. ನಿಧನ ಸುದ್ದಿ. ಮಾಯಮುಡಿ ನಿವಾಸಿಯಾಗಿದ್ದ ದಿವಂಗತ ಜೋಸೆಫ್ ಅವರ ಪುತ್ರ ಸಿಜೆ ತಂಗಚ್ಚನ್ ಅವರು ಇಂದು ಬೆಳಿಗ್ಗೆ ನಿಧನರಾದರು. 62 ವರ್ಷ ಪ್ರಾಯದ ತಂಗಚ್ಚನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗೋಣಿಕೊಪ್ಪಲಿನ ಸಂತ ತೋಮಸ್ ಚರ್ಚ್ನ ಸ್ಮಶಾನದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಇಂದು ಮಡಿಕೇರಿ ನಗರ ಹತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಡೇಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ, ಬಯತುಳು ವರ್ಗತ್ರ, ಪಿಂಜ ಪರಿಶಿಷ್ಟ ವರ್ಗತ್ರ ಕಲ್ಯಾಣ ಇಲಾಖೆಯ ಕೂಡುಕೂಟತ್, ಗ್ರಾಮೀಣ ಪಿಂಜ ನಗರ ಸಂಸ್ಥೆಯರ ಚುನಾಯಿತ ಪ್ರತಿನಿಧಿಯಡ ಅಂತ್ಯೋದಯ ಕೂಡ್ನನೆಕೆ ಕಲ್ಯಾಣ ಇಲಾಖೆಯ ಬೋರಬೋರ ಯೋಜನೆಯರ ರಾಜ್ಯ ಮಟ್ಟತ್ರ ಕಾರ್ಯಾಗಾರ ನಡಪಂಡ ಮೀದ ಸುದ್ದಿಗೋಷ್ಠಿ ನಡೆಸಿ ಈ ನೇರತ್ತು ತಕಪರಂದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಇದೇ 20 ಪೊಲಕ 10 ನಗರತ್ರ ಗೌಡ ಸಮಾಜತ್ರ ಸಭಾಬಡೇಲಿ ನಡುಪ ಕಾರ್ಯಾಗಾರಕ್ಕೆ ಸಾರಿಗೆ ಪಿಂಜ ಪರಿಶಿಷ್ಟ ವರ್ಗತ್ರ ಕಲ್ಯಾಣ ಸಚಿವಗಳನ್ನ ಬಿ ಶಿವರಾಮುಲು ಅವು ಚಾಲನೆ ಕೊಡುಪ. ಈ ಕಾರ್ಯಕ್ರಮದ ಯಶಸ್ಸಕ್ಕೆ ಎಲ್ಲರೂ ಸಾಕಾರ ತಕ್ಕೊಂಡು ಅವು ಕಟ್ಟಂಡಿತು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ಸಭೆ ಸಂಸದ ಪ್ರತಾಪ್ ಸಿಂಹ ಇಂಡ ಕೊರುವ ಕಾರ್ಯಕ್ರಮ ನಾಳೆ ಪೊಲಕ 10 ನಗರತ್ರ ಜಿಲ್ಲಾ ಪಂಚಾಯತ್ ಸಭಾಬಡೇಲಿ ನಡಪಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಅರಿಚಿಟ್ಟಿತು. ಇಂದು ನಗರತ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಪುದಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಯಿತು ಮಲ್ಚಿರ ಎ ಅಯ್ಯಪ್ಪ ಅವು ಅಧಿಕಾರ ಸ್ವೀಕಾರ ಮಾಡಿಚಿ. ಅಲ್ಲಿಂಜಿ ಅವು ಜಿಲ್ಲಾಧಿಕಾರಿಯ ಇಂಡ ಕಚೇರಿಗೆ ಹೋಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಇಂಡ ಕೂಡ ತಕ್ಕಬಾಕು ನಡೆತುಚಿ. ವೃತ್ತಿಪರ ಶಿಕ್ಷಣತ್ತು ಆದ್ಯ ಕಾಲತ್ತು ಓದಿಯಂಡುಳೋ ಮಾಜಿ ಪಟ್ಟಳಕಾರಡ ಮಕ್ಕಕ್ಕೆ ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಪ್ರಧಾನಮಂತ್ರಿ ಶಿಷ್ಯ ವೇತನಕ್ಕೆ ಅರ್ಜಿ ಹಾಕಿತ್ತು. ಅರ್ಜಿ ಇಡುವಕ್ಕೆ ಇದೇ 20 ಆಖೇರಿ ನಾಳಂಕೆ ಐತಿಂಜತ್ತು. ಇಕ್ಕ ಇದನ್ನ March 31 ಮಿನ್ಯಕ್ಕೆ ತೆರಕಿತ್ತಂದು ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರ್ಚಿಟ್ಟಿತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಹಕಾರ ಇಲಾಖೆ ಇಂಡ ಕೂಡುಕೂಟತ್ತು ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕ್, ಪಿಕಾರ್ಡ್ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತರ ಸಹಕಾರ ಸಂಘ APCMS ಪತ್ತರ ಪಿಂಜ ಮಾರಾಟ ಸಹಕಾರ ಸಂಘತ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಕ್ಕೆ ಸಹಕಾರ ಸಂಘತ್ರ ಕಾಯ್ದೆ ತಿದ್ದುಪಡಿ ಪಿಂಜ ಆದಾಯ ತೆರಿಗೆರ ಶಿಕ್ಷಣ ಕಾರ್ಯಕ್ರಮ ಇದೇ 25 ಪೊಲಕ 10 ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಡೆಯಲ್ಲಿ ನಡೆಪದುಂಡು. ಈ ಕಾರ್ಯಕ್ರಮದ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕರ ಉಪಾಧ್ಯಕ್ಷಗಳಾದ KC ಹರೀಶ್ ಪೂವಯ್ಯ ಕೂಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಗೋಣಿಕೊಪ್ಪ ಕೈಕೇರಿ ಸಮೃದ್ಧಿ ಅರೆಭಾಷಿಕ ಗೌಡ ಬಾಂಧವಂಗಡ ಸಮಿತಿರ ಆದನೆಲು ಅರೆಭಾಷೆ ಸಂಸ್ಕೃತಿ ಶಿಬಿರತರ ಉದ್ಘಾಟನಾ ಕಾರ್ಯಕ್ರಮ ಇದೇ 25 ಪೊಲಕ 10 ಗಂಟೆಗ್ ಪಡಿಕಲ್ ಐನ್ ಮನೆಯಲ್ಲಿ ನಡಪದುಂಡು. ಅನ್ನನೆ 27 ಮಜನ 8 ಗಂಟೆಗ್ ಈ ಕಾರ್ಯಕ್ರಮ ಸಮಾರೋಪ ಸಮಾರಂಭ ನಡಪ.